ಅನ್ಯೋ ಹಿ ಸ ಆತ್ಮ ಬುದ್ಧಾಧಿಕಾರೀಕರಣ ಸಂಘಾತ ಆತ್ಮಾಭಿಮಾನ ಸಂತಾನ ಅವಿಚ್ಛೇದ ಲಕ್ಷಣ ಅವಿವೇಕಾತ್ಮಕ ಬುದ್ಧಾದಿ ಅವಭಾಸ ಪ್ರಧಾನ ಚಕ್ಷುರಾಧಿಕರಣ ನಿತ್ಯ ಚಿತ್ಸ್ವರೂಪ ಆತ್ಮಾಂತಸ್ಸಾರ ಯತ್ರ ಅನಿತ್ಯಂ ವಿಜ್ಞಾನ ಅವಭಾಸತೆ ಬೌದ್ಧ ಪ್ರತ್ಯಯಾನ ಆವಿರ್ಭಾವತಿರೋಭಾವಧರ್ಮಕತ್ವಾತು ತದ್ಧರ್ಮತೆಯ ಇವ ವಿಲಕ್ಷಣಮಪಿ ಚ ಅವಭಾಸತೆ ಅಂತಃಕರಣಸ್ಯ ಮನಸೋಪಿ ಮನಃ ಅಂತರ್ಗತತ್ವಾತು ಸರ್ವಾಂತರ್ಶ್ರುತೆ ಅಂತರ್ಗತೇನ ನಿತ್ಯ ವಿಜ್ಞಾನ ಸ್ವರೂಪೇಣ ಆಕಾಶವದು ಅಪ್ರಚಲಿಸಾತ್ಮನ ಅಂತರ್ಗರ್ಭಭೂತೇನ ಸ ಬಾಹ್ಯ ಬುದ್ಧ್ಯಾತ್ಮ ತದ್ವಿಲಕ್ಷಣ ಅನಗ್ನಿ ಇವ ಅಗ್ನಿ ಅರ್ಚಿಭಿ ಇವ ಅಗ್ನೇ ಪ್ರತ್ಯೈ ಆವಿರ್ಭಾವತಿರೋಭಾವಧರ್ಮಕೈ ವಿಜ್ಞಾನ ಆಭಾಸರೂಪೈ ಅನಿತ್ಯೈ ಅನಿತ್ಯ ವಿಜ್ಞಾನ ಆತ್ಮ ಸುಖಿ ದುಃಖಿ ಇತಿ ಅಭ್ಯುಪಗತೋ ಲೌಕಿಕೈ ಅಥೋ ಅನ್ಯ ನಿತ್ಯ ವಿಜ್ಞಾನ ಸ್ವರೂಪಾತು ಆತ್ಮನ ತತ್ರ ಹಿ ವಿಜ್ಞಾನಾಪೇಕ್ಷ ವಿಪರೀತ ಜ್ಞಾನತ್ವಂ ಚ ಉತ್ಪದ್ಯತೆ ನ ಪುನಃ ನಿತ್ಯ ವಿಜ್ಞಾನ ತತ್ವಮಸಿ ಇತಿ ಬೋಧೋಪದೇಶ ನೋಪದ್ಯತೆ ಇತಿ ಚೇನ್ ಆತ್ಮಾನಮೇ ಭವೇತಿ ಇತ್ಯಂ ಆದೀನಿ ಚ ನಿತ್ಯ ಬೋಧಾತ್ಮಕತ್ವ ನಹಿ ಆದಿತ್ಯೋ ಅನ್ಯೇನ ಪ್ರಕಾಶ್ಯತೆ ಅತಃ ತದರ್ಥಬೋಧೋಪದೇಶ ಅನರ್ಥಕ ಇವ ಇತಿ ಚೇನ್ ನ ಲೋಕ ಅಧ್ಯಾರೋಪ ಅಪೋಹಾರ್ಥ ಸರ್ವಾತ್ಮನಿ ನಿತ್ಯ ವಿಜ್ಞಾನೆ ಬುದ್ಧ್ಯಾದಿ ಅನಿತ್ಯಧರ್ಮ ಲೋಕೈ ಅಧ್ಯಾರೋಪಿತ ಆತ್ಮ ವಿವೇಕತಃ ತದಪೋಹಾರ್ಥೋ ಬೋಧೋಪದೇಶೋ ಬೋಧಾತ್ಮ ತತ್ರ ಚ ಬೋಧ ಬೋಧೋ ಸಮಂಜಸ ಅನ್ಯ ನಿಮಿತ್ತತ್ವಾತು ಉದಕ ಇವ ಔಷ್ಣ್ಯಂ ಅಗ್ನಿ ನಿಮಿತ್ತ ರಾತ್ರಿಹನಿ ಇವ ಆದಿತ್ಯ ನಿಮಿತ್ತೇ ಲೋಕೆ ನಿತ್ಯೋ ಔಷ್ಣ್ಯ ಪ್ರಕಾಶೋ ಅಗ್ನಿಯಾದಿತ್ಯೋ ಅನ್ಯತ್ರ ಭಾವಾಭಾವಯೋ ಸ ನಿಮಿತ್ತತ್ವಾತು ಅನಿತ್ಯ ಇವ ಉಪಚರ್ಯತೆ ದಕ್ಷತ್ಯಗ್ನಿ ಪ್ರಕಾಶಯಿಷ್ಯತಿ ಸವಿತಾ ಇತಿ ತದ್ವತ್ ಏವಂಚ ಸುಖದುಃಖಬಂಧಮೋಕ್ಷಾದಿ ಅಧ್ಯಾರೋಪೋ ಲೋಕಸ್ಯ ತದಪೇಕ್ಷಾ ತತ್ವಮಸಿ ಆತ್ಮಾನಮೇವ ಅವೇಂ ಇತಿ ಆತ್ಮಾವಬೋಧೋಪದೇಶಿನ್ಯ ಸ್ತುತಿಯ ಕೇವಲಂ ಅಧ್ಯಾರೋಪ ಅಪೋಹರ್ಥ ಯಥಾ ಸವಿತಾ ಅಸೌ ಪ್ರಕಾಶಯತಿ ಆತ್ಮಾನಮಿತಿ ತದ್ವತ್ ಬೋಧಕರ್ತೃತ್ವಂಚ ನಿತ್ಯಬೋಧತ್ವ ತಸ್ಮಾತ್ ಅನ್ಯತೋ ಅವಿದಿತತ್ ಅಧಿಶಬ್ದಶ್ಚ ಅನ್ಯರ್ಥೆ ಯದ್ವಾ ಯದ್ಧಿ ಯಸ್ಯ ಅಧಿ ತತ್ತತೋ ಅನ್ಯತೋ ಸಾಮರ್ಥ್ಯ ಯಥಾ ಅಧಿ ಮೃತ್ಯಾದೀನಾಂ ರಾಜ್ಯ ಅವ್ಯಕ್ತಮೇವ ಅವಿದಿತಂ ತತೋ ಅನ್ಯದಿತ್ಯರ್ಥ ವಿದಿತಂ ಅವಿದಿತಂ ಚ ವ್ಯಕ್ತಾವ್ಯಕ್ತೆ ಕಾರ್ಯಕಾರಣತ್ವೇನ ವಿಕಲ್ಪಿತೆ ತಾಭ್ಯಾಂ ಅನ್ಯತ್ ಬ್ರಹ್ಮ ವಿಜ್ಞಾನ ಸ್ವರೂಪಂ ಸರ್ವವಿಶೇಷ ಪ್ರತ್ಯಸ್ತಮಿತಂ ಇತಿ ಅಯಂ ಸಮುದಾಯಾರ್ಥ ಅತಃ ಇವ ಆತ್ಮತ್ವಾತು ನ ಹೇಯ ಉಪಾದೇಯೋ ಅನ್ಯದ್ಯ ಅನ್ಯೇನ ಹೇಯಂ ಉಪಾದೇಯಂ ವ ನ ತೇನೈವ ತಸ್ಯ ಕಸ್ಯ ಧ್ಯೇಯಂ ಉಪಾದೇಯಂ ವ ಭವತಿ ಆತ್ಮಾಚ ಬ್ರಹ್ಮ ಸರ್ವಾಂತರತ್ವಾತು ಅವಿಷಯ ಅಥೋ ಅನ್ಯಸ್ಯಾಪಿ ನ ಹೇಯಂ ಉಪಾದೇಯಂ ವ ಅನ್ಯ ಅಭವಚ್ ಇತಿ ಶುಶ್ರಮ ಪೂರ್ವೇಷಾಮಿತಿ ಆಗಮೋಪದೇಶ ವ್ಯಾಚಚಕ್ಷಿರ ಇತಿ ಅಸ್ವಾತಂತ್ರ್ಯಂ ತರ್ಕ ಪ್ರತಿಷೇಧಾರ್ಥಂ ಯೇ ನಃ ತತ್ ಬ್ರಹ್ಮ ಉಕ್ತವಂತಃ ತೇ ತಮೇವ ಆಗಮಂ ಬ್ರಹ್ಮ ಪ್ರತಿಪಾದಕಂ ವ್ಯಾಖ್ಯಾತವಂತಃ ನ ಪುನಃ ಸ್ವಬುದ್ಧಿ ಪ್ರಭವೇಣ ತರ್ಕೇಣ ಉಕ್ತವಂತಃ ಇತಿ ತಸ್ಯೈವ ದೃಢಿಂನೆ ಆಗಮ ಪಾರಂಪರ್ಯ ಅವಿಚ್ಛೇದಂ ದರ್ಶಯತಿ ವಿದ್ಯಾಸ್ತುತೈ ತರ್ಕಸ್ತು ಅನವಸ್ಥಿತಃ ಭ್ರಾಂತೋಪಿ ಭವತಿ ಇತಿ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೈವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಇತಿ ನ ಉಪಾಸತೆ ಯದ್ವಾಚ ಇತಿ ಮಂತ್ರಾನುವಾದೋ ದೃಢ ಪ್ರತೀತ್ಯೆ ಅನ್ಯನೇವ ತದ್ವಿದಿತಾತ್ ಇತಿ ಯೋಯಂ ಆಗಮಾರ್ಥೋ ಬ್ರಾಹ್ಮಣೋಕ್ತಃ ಅಸ್ಯೈವ ದೃಢಿಂನೆ ಇಮೇ ಮಂತ್ರಃ ಯದ್ವಾಚ ಇತ್ಯಾದಿಹ ಪಠ್ಯಂತೆ ಯದ್ಬ್ರಹ್ಮ ವಾಚ ಶಬ್ದೇನ ಅನಭ್ಯುದಿತಂ ಅನಭ್ಯುಕ್ತಂ ಅಪ್ರಕಾಶಿತಂ ಇತ್ಯೇತ ಯೇನ ವಾಗ್ ಅಭ್ಯುದ್ಯತೆ ಇತಿ ವಾಕ್ ಪ್ರಕಾಶ ಹೇತುತ್ವೋಕ್ತಿ ಯೇನ ಪ್ರಕಾಶ್ಯತೆ ಇತಿ ವಾಚೋಭಿಧಾನಸ್ಯ ಅಭಿಧೇಯ ಪ್ರಕಾಶಕತ್ವಸ್ಯ ಹೇತುತ್ವ ಮುಚ್ಚದೆ ಬ್ರಹ್ಮಣ ಉಕ್ತಂ ಚ ಕೇನೀಶಿತಂ ವಾಚಂ ಇಮಾಂ ವದಂತಿ ಯದ್ವಾಚೋಹ ವಾಚಂ ಇತಿ ತದೇವ ಬ್ರಹ್ಮ ತ್ವಂ ವಿದ್ಧಿ ಇತಿ ಅವಿಷಯತ್ವೇನ ಬ್ರಹ್ಮಣಃ ಆತ್ಮನಿ ಅವಸ್ಥಾಪನಾರ್ಥ ಆಮ್ನಾಯ ಯದ್ವಾಚ ಅನಭ್ಯುದಿತಂ ವಾಕ್ ಪ್ರಕಾಶ ನಿಮಿತ್ತಂ ಚ ಇತಿ ಬ್ರಹ್ಮಣೋ ಅವಿಷಯತ್ವೇನ ವಸ್ತುವಂತರ ಜಿಗುರುಕ್ಷಾಂ ನಿವರ್ತ್ಯ ಸ್ವಾತ್ಮನ್ಯೇವ ಅವಸ್ಥಾಪಯತಿ ಆಮ್ನಾಯ ತದೇವ ಬ್ರಹ್ಮತ್ವಂ ವಿದ್ಧಿ ಇತಿ ಯತ್ನತಃ ಉಪರಮಯತಿ ನೇದಂ ಇತಿ ಉಪಾಸ್ಯ ಪ್ರತಿಷೇಧ யன்மனசா நமனுதே ஏனா ஹுர்மனோ மதம் ததை பிரம்ம துவம் வித்தி நேதம் எதிதும் பாசதே. யச்சக்ஷுஷா ந பஷ்யதி ஏன சக்ஷோகும் ச பஷ்யதி ததை பிரம்ம துவம் வித்தி நேதம் எதிதும் பாசதே. யச்ஸ்ரோத்ரேண ந சுணோதி ஏன ஸ்ரோத்ரமிதம் ஸ்ருதம் ததை பிரம்ம துவம் வித்தி நேதம் எதிதும் பாசதே. யத் பிராணே ந பிராணிதி ஏன பிராண பிரணீயதே ததைவ பிரம்ம துவம் வித்தி நேதம் எதிதும் பாசதே. என் மனசா இத்தியாதி சமானம் மனோமதம் இது ஏன பிரம்மண மனோபி விஷயீகிருத்தம் நித்திய விஜான ஸ்வரூபேண இத்தியது சர்வகரணானாம் அவிஷய தானிச்சா சவ்யாபாராணி சவிஷயாணி நித்திய விஜான ஸ்வரூப அவபாஸ்தய ஏன அவபாஸ்யந்தே இது ஸ்லோகார்த்த க்ஷேத்ரம் க்ஷேத்ரி ததா கிருஷ்ணம் பிரகாஷயதி பாரத இது ஸ்மிருதே தஸ்ய பாசா இது ச அதர்வணி ஏன பிராண இது கிரியாசக்திரபி ஆத்ம விஜான நிமித்தா இத்தியது இது பிரதமக்கண்ட. த்விதீயக்கண்ட எதி மன்யசே சுவேதே தீதபிரமேவாபி நூனம் துவம் வேத்தா பிரம்மணோ ரூபம் எதஸ்ய துவம் எதஸ்ய தெய்வேஸ்வதனம் மீமாம்சியமேவதே மன்யே விதிதம். எதி மன்யசே சுவேத இது சிஷ்ய புத்தி விசாரணா கிருஹீத ஸ்திரத விதிதா விதிதாபியாம் நிவர்த்திய புத்தி சிஷ்யஸ்ய ஸ்வாத்மனி அவஸ்தாப்ய ததைவ பிரம்ம துவம் வித்தி இது ஸ்வராஜ்ய விசிச்ய உபாஸ்ய பிரதிஷேதேன அத அசிய புத்திம் விசாலயதி எதி மன்யசே சுஷ்டு வேதம் பிரம்ம தத்துவம் இது தத்தோ அல்பமேவ பிரம்மண ரூபம் வேத்தத்துவம் இது நூனம் நிச்சிதம் மன்யதே ஆச்சாரிய சா புனஹ விசாரண கிமர்த்த இது உச்சதை பூர்வகிருஹீதே வஸ்துனி புத்திஹி ஸ்திரதாஹி தேவேஷ்வபி சுவேதஹமிதி மன்யதே யஹ சோபி அஸ்ய பிரம்மண ரூபம் தப்ரமேவ வேத்தி நூனம் கஸ்மாத் அவிஷயத்வாத் கசிச்சித் பிரம்மண அத்தவா அல்பமேவ அஸ்ய ஆத்யாத்மிகம் மனுஷேஷு தேவேஷ்ச அதிதெய்வீகம் அஸ்ய பிரம்மணம் எத்ரூபம் ததிதி சம்பந்த அத்த நு இதி ஹேதுஹு மீமாம்சாயாஹ யஸ்மாத் அப்ரமேவ சுவிதிதம் பிரம்மண ரூபம் அந்யதேவ தத்விதிதாத் இதி உக்தத்வ சுவேத இதி ச மன்யதே அத்த அல்பமேவ வேத்தத்வம் பிரம்மண ரூபம் யஸ்மாத் அத்த நு தஸ்மாத் மீமாம்சியமேவ அத்யாபி தே தவ பிரம்ம விசாரியமேவ யாவத் விதிதா விதித பிரதிஷேத ஆகமார்த்தானுபவ இத்தியர்த்தம். மன்யே விதிதமிதி சிஷ்யஸ்ய மீமாம்சானந்தரோக்தி பிரத்யயத்ரய சங்கதே சம்யக் வஸ்து நிச்சயாய விசாரித சிஷ்யஹ ஆச்சாரியேண மீமாம்சிமேவதே இதி ச உக்தஹ ஏகாந்தே சமாஹிதோ பூத்வா விசாரியம் யதோக்தம் சுபரிநிச்சிதஹ சன்னாஹ ஆகம ஆச்சாரியாத்மானுபவ பிரத்யயத்ரயஸ்ய ஏக விஷயத்வேன சங்கத்யர்த்தம் ஏவம் ஹி ஸ்வபரிநிஷ்டிதா வித்யா சபலா ஸ்யான் ந அனிஷ்டிதா இது நியாயம் பிரதர்ஷிதோ பவதி. மன்யே விதிதமிதி பரிநிஷ்டித நிஷ்சித விஜ்ஞான பிரதிஜ்ஞா ஹேதுக்தே நாஹ மன்யே சுவேதேதி நோன வேதேதி வேத ச யோனஸ்தத்வேத தத்வேத நோன வேதேதி வேத ச பரிநிஷ்டிதம் சபலம் விஜ்ஞான பிரதிஜானேதி ஆச்சாரியாத்ம நிச்சயோ துல்லியதாய் யஸ்மாத் ஹேதுமாஹ நாஹ மன்யே சுவேதேதி அஹ இது அவதாரணார்த்த நிபாத நைவ மன்யே இத்யேதத். யாவத் அபரிநிஷ்டிதம் விஜ்ஞானம் தாவத் சுவேத சுஷ்டு வேத அஹம் பிரமேதி விபரீதோ மம நிச்சய ஆசி சஹ அபஜகாம பவத்பிஹி விசாரிதஸ்ய யதோக்தார்த்த மீமாம்சா பலபூதாது ஸ்வாத்ம பிரம்மத்ம நிச்சய ரூபா சம்யக் பிரத்யத் விருத்தத்வாதோ நாஹ மன்யே சுவேதேதி யஸ்மாச்ச ஏத நைவ ந வேத நோ ந வேதேதி மன்யேதி அனுவர்த்தது அவிதித பிரம்ம பிரதிஷேத கதம் தரி மன்யசே இத்யுக்தாஹ வேதச்ச சப்தாத் வேதச்ச ந வேதச்ச இதி அபிப்ராய விதிதா விதிதாபியா மன்யத்வாத் பிரம்மண தஸ்மாத் மயா விதிதம் பிரம்மேதி மன்யே இதி வாக்கியர்த்தம் அதவா வேதச்ச இதி நித்ய விஜ்ஞான பிரம்ம ஸ்வரூபதயா நோ ந வேத வேதைவ ச அஹம் ஸ்வரூப விக்ரியா அபவ விசேஷ விஜ்ஞானம் ச பராத்யஸ்தம் ந ஸ்வதா இதி பரமார்த்ததோ ந ச வேதேதி யோ ந தத்வேத தத்வேதேதி பக்ஷாந்தர நிராசார்த்தத்வம் மாம்னாய உக்தார்த்தானுவாத யஹ ந அஸ்மாக்கம் மத்யே தத்வேத சைவ தத்பிரம வேத நான்ய உபாஸ்ய பிரம்மவித்வ அதோ அந்நிய எதாஹம் வேத இது பக்ஷாந்தரே பிரம்மவித்வம் நிரஸ்யதே குத்தோ அயமர்த்த அவசியத்தை இதே உச்சதே உக்தானுவாத உக்தம் ஹி அனுவதத்தை நோன வேத இது வேதச்சை യമതം തസ്യമതം മതം യസ്യ ന വേദസഃ അവിജ്ഞാതം വിജാനതാം വിജ്ഞാതം അവിജാനതാം യസ്യ അമതമിതി ശ്രൗതം ആഖ്യായികാർത്ഥോപസംഹാരാർത്ഥം ശിഷ്യാചാര്യോക്തി പ്രത്യുക്തിലക്ഷണയ അനുഭവയുക്തി പ്രധാനയ ആഖ്യായികയ യോ അർത്ഥ സിദ്ധ സ ശ്രൗതേന വചനേന ആഗമപ്രധാനേന നിഗമനസ്ഥാനീയേന സംക്ഷേപത ഉച്യതേ യദുക്തം വിദിതാ വിദിതാഭ്യാം അന്യദ്വാഗാദീനാം അഗോചരത്വം മീമാംസിതം ച അനുഭവോപപത്തിഭ്യാം ബ്രഹ്മ തത്തഥൈവ ജ്ഞാതവ്യം കസ്മാം യസ്യ അമതം യസ്യ വിവിദിഷാ പ്രയുക്ത പ്രവൃത്തസ്യ സാധകസ്യ അമതം അവിജ്ഞാതം അവിദിതം ബ്രഹ്മ ഇതി ആത്മതത്വനിശ്ചയ പരാവസാനാവബോധതയാ വിവിദിഷ നിവൃത്ത ഇത്യഭിപ്രായ തസ്യ മതം ജ്ഞാതം തേന വിദിതം ബ്രഹ്മ യേന അവിഷയത്വേന ആത്മത്വേന പ്രതിബുദ്ധം ഇത്യർത്ഥ സ സമ്യക്ദർശി യസ്യ വിജ്ഞാനാനന്തരമേവ ബ്രഹ്മാത്മഭാവസ്യ അവിദിതത്വ സർവതഃ കാര്യ അഭാവ വിപരീയേണ മിഥ്യാജ്ഞാനം ഭവതി കഥം മതം വിദിതം ജ്ഞാതം മയാ ബ്രഹ്മ ഇതി യസ്യ വിജ്ഞാനം സ മിഥ്യാദർശി വിപരീത വിജ്ഞാന വിദിതാത്വ അന്യത്വാത് ബ്രഹ്മണോ ന വേദ സഹ ന വിജാനാതി തതശ്ച സിദ്ധം അവൈദികസ്യ വിജ്ഞാനസ്യ മിഥ്യാത്വം അബ്രഹ്മ വിഷയതയാ നിന്ദിതത്വ തഥാ കപിലകണഭുകാദി സമയസ്യാപി വിദിത ബ്രഹ്മ വിഷയത്വം അനവസ്ഥിത തർക്കജന്യത്വ അവിദിത വിഷയതയ വിവിദിഷ അനിവൃത്തേശ്ച മിഥ്യാത്വമിതി സ്മൃതേശ്ച യാവേദവാക്യാ സ്മൃതയാ യാശ്ച കാശ്ച കുദൃഷ്ടയ സർവാസ്താ നിഷ്ഫലാ പ്രോക്താ തമോ നിഷ്ഠാ ഹി താ സ്മൃതാ ഇതി അവിജ്ഞാതം വിജാനതാം വിജ്ഞാതം അവിജാനതാം ഇതി പൂർവഹേതുക്തിഃ അനുവാദസ്യ അനർത്ഥക്യാത് അനുവാദമാത്രേ അനർത്ഥകം വചനമിതി വിപര്യയ മിഥ്യാജ്ഞാനയോ നഷ്ടത്വ പൂർവോക്തയോ യസ്യ അമതം ഇത്യാദി ജ്ഞാനാജ്ഞാനയോ ഹേത്വർത്ഥത്വേന ഇതമുച്യതേ അവിജ്ഞാതം അവിദിതം ആത്മത്വേന അവിശയതയാ ബ്രഹ്മ വിജാനതാം യസ്മ തസ്മാത് തദൈവ ജ്ഞാനം യത്തേഷാം വിജ്ഞാതം വിദിതം വ്യക്തമേവ ബുദ്ധ്യാദി വിഷയം ബ്രഹ്മ അവിജാനതാം വിദിത വിദിത വ്യാവൃത്തം ആത്മഭൂതം നിത്യവിജ്ഞാനസ്വരൂപം ആത്മസ്ഥം അവിക്രിയം അമൃതം അജരം അഭയം അനന്യത്വാത് അവിഷയം ഇത്യേവം അവിജാനത ബുദ്ധ്യാദി വിഷയാത്മതയാ ഏവ നിത്യം വിജ്ഞാതം ബ്രഹ്മ തസ്മാത് വിദിത വിദിത വ്യക്താവ്യക്തധർമാധ്യാരോപേണ കാര്യകാരണഭാവേന സവികൽപ്പം അയഥാർത്ഥ വിഷയത്വത് ശുക്തികാദൗ രജതാദി അധ്യാരോപണജ്ഞാനം വത്തു മിഥ്യാജ്ഞാനം തേഷാം